ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಹೆಸ್ಕಾಂ ಸದಾ ನಿಮ್ಮ ಸೇವೆಯಲ್ಲಿದ್ದು ವಿನಂತಿಸುವುದೇನೆಂದರೆ ವಿದ್ಯುತ್ ಬಳಕೆಯಲ್ಲಿ ಜಾಗರೂಕರಾಗಿರಿ. ವಿದ್ಯುತ್ ಪಂಪ್, ಫ್ಯಾನ್, ಎಸಿ, ರೆಫ್ರಿಜರೇಟರ್ ಮುಂತಾದ ವಿದ್ಯುತ್ ಉಪಕರಣಗಳನ್ನು ತಾವು ಉಪಯೋಗಿಸುತ್ತಿದ್ದಲ್ಲಿ ಅವುಗಳು ಬಿಡಬ್ಲ್ಯೂ 5 ಹೊಂದಿರುವುದನ್ನು ಪರೀಕ್ಷಿಸಿ. ಬಿಡಬ್ಲ್ಯೂ 5 ಇಲ್ಲದೇ ಇದ್ದಲ್ಲಿ ಕೂಡಲೇ ಬಿಡಬ್ಲ್ಯೂ 5 ಬದಲಿಸಿ. ಬಿಡಬ್ಲ್ಯೂ 5 ಉಪಕರಣಗಳನ್ನು ಬಳಸಿ ವಿದ್ಯುತ್ ಉಳಿಸಿ. ಹಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ಒತ್ತಡ ಸಂಬಂಧಿತ ಮಾನಸಿಕ ಅಸ್ವಸ್ಥತೆಗಳು, ಈ ವಿಷಯದ ಕುರಿತು ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ವಿನುತಾ ಚಿಕ್ಮಠ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರುಣ್ ನಾಯಕ್. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಒತ್ತಡ ಸಂಬಂಧಿತ ಮಾನಸಿಕ ಅಸ್ವಸ್ಥತೆಗಳು. ತಾವೆಲ್ಲ ಗಮನಿಸಿರೋ ಹಾಗೆ ಈಗಿನ ದಿನಗಳಲ್ಲಿ ಒಬ್ಬರೆಲ್ಲ ಒಬ್ಬರು ಈ ಸ್ಟ್ರೆಸ್ನಿಂದ ಬಳಲ್ತಾ ಇರ್ತಾರೆ. ಕಿರಿಯರು ಹಿರಿಯರು ಎಲ್ಲರೂ ಒಂದಿಲ್ಲ ಒಂದು ಒತ್ತಡದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಈ ಥರದ ಒತ್ತಡದಿಂದ ಮಾನಸಿಕ ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದಾರೆ ಡಾಕ್ಟರ್ ವಿನುತಾ ಚಿಕ್ಮಠ್ ಅವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ಇನ್ನು ಡಾಕ್ಟರ್ ವಿನುತಾ ಅವರ ಪರಿಚಯ. ಇವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು 2017 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯಿಂದ ಪಡೆದರು ಮತ್ತು MD ಪದವಿಯನ್ನು 2021 ನಿಟ್ಟೆ ವಿಶ್ವವಿದ್ಯಾಲಯದ KS ಹೆಗ್ಡೆ ವೈದ್ಯಕೀಯ ಕಾಲೇಜು ಮಂಗಳೂರಿನಿಂದ ಪಡೆದರು. 2021 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸೇರಿದ ಇವರು ಸದ್ಯಕ್ಕೆ ಮಾನಸಿಕ ರೋಗ ಚಿಕಿತ್ಸಾ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನು ಕೇಳಿದ್ರೆ, ನೀವು ಕರೆಗಳನ್ನು ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ವಿನುತಾ ಅವರು ಒತ್ತಡ ಸಂಬಂಧಿತ ಮಾನಸಿಕ ಅಸ್ವಸ್ಥತೆಗಳು ಏನೇನು ಕಾರಣ ಎಲ್ಲ ವಿಷಯದ ಬಗ್ಗೆ ತಮಗೆ ಕೆಲವು ಪೂರ್ವಭಾವಿ ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು SDM ಆಸ್ಪತ್ರೆಗೆ ಮತ್ತು ನನ್ನ ವೈದ್ಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಏರ್ಪಡಿಸ್ತೇನೆ. 21ನೇ ಶತಮಾನವು ಒತ್ತಡದ ಶತಮಾನ ಎಂದು ಹೇಳಬಹುದು ನಾವೆಲ್ಲರೂ. ಯಾಕಂದರೆ ಈಗ ಆಧುನೀಕರಣ, ಆಧುನಿಕ ಜೀವನ ಶೈಲಿ ಆಯಿತು, ಮತ್ತು ಸ್ಪರ್ಧಾತ್ಮಕ ಜೀವನ, ಕಾಂಪಿಟೇಷನ್ ಅಂತ ಹೇಳ್ಬೋದು, ಮತ್ತು ಅವಿಭಕ್ತ ಕುಟುಂಬಗಳ ಕಣ್ಮರೆ ಆಗಿದೆ, ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಎಲ್ಲರೂ ನ್ಯೂಕ್ಲಿಯರ್ ಆಗಿ ಇರ್ತೇವೆ ನಾವು. ಈ ಎಲ್ಲ ಕಾರಣಗಳಿಂದ ಒತ್ತಡ ನಮ್ಮ ಎಲ್ಲರಲ್ಲೂ ಕಂಡು ಬರಬಹುದು, ನಿಮ್ಮಲ್ಲೂ ಕಂಡು ಬರ್ಬೋದು, ನನ್ನಲ್ಲೂ ಕಂಡು ಬರಬಹುದು. ಆದರೆ ನಾನು ಇವತ್ತು ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇರೋದು ಅಂತಂದರೆ, ಯಾಕಂದರೆ ಈ ಒತ್ತಡದಿಂದ ಆಗುವ ಸಮಸ್ಯೆಗಳು, ಯಾವಾಗ ಇದು ಅತಿ ಹೆಚ್ಚಾಗುತ್ತದೆ ಅಥವಾ ಇದು ಮಿತಿ ಮೀರುತ್ತದೆ, ಮತ್ತು ಇದು ಯಾವಾಗ ಅಬ್ನಾರ್ಮಲ್ ಆಗ್ತದೆ ಅಂತ ನಮ್ಮೆಲ್ಲರಿಗೂ ಕೆಲವೊಮ್ಮೆ ಅರಿವಿರುವುದಿಲ್ಲ. ಈ ವಿಷಯವನ್ನು ಚರ್ಚಿಸಲು ನಾನು ನಿಮ್ಮ ಸೇವೆಗೆ ಇಲ್ಲಿ ಇದ್ದೇನೆ. ಎಲ್ಲರೂ ಒತ್ತಡಕ್ಕೆ ಒಳಗಾಗುತ್ತಾರೆ, ಆದರೆ ಒಬ್ಬರಿಂದ ಒಬ್ಬರಿಗೆ ಅದನ್ನು ಹೇಗೆ ಎದುರಿಸ್ತಾರೋ ಅದು ಬದಲಿರುತ್ತದೆ. ನಮಗೆ ಅದು ಯಾವುದೇ ಕಾರಣದ ಒಂದು ಡಿಮಾಂಡ್ ಅಂತ ಹೇಳ್ಬೋದು, ಅಥವಾ ಬೇಡಿಕೆಯನ್ನು ಮುಟ್ಟಲಾಗದೇ ಇರಿದಾಗ ಅದು ನಮಗೆ ಒತ್ತಡ ಆಗುತ್ತದೆ. ನಿಮಗೆ ಒತ್ತಡ ಆಗಿರೋದು ನನಗೆ ಒತ್ತಡ ಆಗಿರಲಿಕ್ಕಿಲ್ಲ, ನನಗೆ ಒತ್ತಡ ಅನಿಸುವುದು ನಿಮಗೆ ಒತ್ತಡ ಅನ್ನಿಸ್ಲಿಕ್ಕಿಲ್ಲ. ನೀವು ಅದನ್ನು ಯಾವ ರೀತಿ ಎದುರಿಸ್ತಿರೋ ಅದು ಬದಲಾಗಿರ್ಬೋದು, ನಾನು ಅದನ್ನು ಯಾವ ರೀತಿ ಎದುರಿಸ್ತೇನೋ ಅದು ಬದಲಾಗಿರ್ಬೋದು. ಹಾಗಿತ್ತಂದರೆ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅದು ಒತ್ತಡ ನಮಗೆ ಹಾನಿಯಾಗಿದೆ ಅಥವಾ ನಾಶ ಮಾಡ್ತಾ ಇದೆ ಅಂತ? ಅದನ್ನು ನೋಡುವ ಒಂದೇದೇನಂತಂದರೆ ಅದರ ಇತ್ಯಾದಿ ರೀತಿಗಳಲ್ಲಿ ಬರುವ ಚಿಹ್ನೆಗಳು, ಒಂದು ದೈಹಿಕ ಚಿಹ್ನೆಗಳು ಬರ್ಬೋದು, ತಲೆನೋವು ಬರ್ಬೋದು, ಬೆನ್ನು ನೋವು, ಮೈಕೈ ನೋವು ಚಾಲು ಆಗ್ಬೋದು, ಎದೆ ನೋವು, ಸುಸ್ತು, ಸಂದು ನೋವು, ಮತ್ತು ಆ್ಯಸಿಡಿಟಿ ಅಂತ ಹೇಳ್ಬೋದು. ಮತ್ತು ಭಾವನಾತ್ಮಕ ಚಿಹ್ನೆಗಳು ಬರ್ಬೋದು, ಸಿಟ್ಟು, ಬೇಜಾರು, ಭಯ ಆಗ್ಬೋದು, ಮತ್ತು ಸಿಡುಕುತನ, ಅಳುವುದು, ಒಂಟಿತನ, ಮತ್ತು ಮದ್ಯವ್ಯಸನ, ಮತ್ತು ಗೊಂದಲ ಆಗುವುದು, ಏಕಾಗ್ರತೆ ಕಳ್ಕೊಳ್ಳುವುದು, ಮತ್ತು ಸ್ಮರಣ ಶಕ್ತಿ ಕಡಿಮೆ ಆಗುವುದು, ನಿದ್ರಾಹೀನತೆ, ಮತ್ತು ಹಸಿವು ಕಡಿಮೆ ಆಗುವುದು, ಇದು ರೀತಿಯ ನಾನಾ ರೀತಿಯ ಚಿಹ್ನೆಗಳು ನಮ್ಮಲ್ಲಿ ಕಂಡುಬರುತ್ತವೆ ಒತ್ತಡಗಳು ಬಂದಾಗ. ಸೊ ಇನ್ನೊಂದು ವಿಷಯ ಏನಂತಂದರೆ, ಈಗ ನೀವು ಯಾವಾಗ ಒತ್ತಡಕ್ಕೆ ಒಳಗಾಗಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ. ಯಾವಾಗ ನಿಮಗೆ ಅದು ಮಿತಿಮೀರಿ ಹೋಗ್ತಾ ಇದೆ ಅಥವಾ ನನಗೆ ಈಗ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ಬೋದು ಅಂತಂದ ಈ ಚಿಹ್ನೆಗಳು ನೀವು ನೋಡಬೇಕು. ನಿಮಗೆ ಗೊತ್ತಾಗಲಾರ್ದೆ ಒತ್ತಡಕ್ಕೆ ನೀವು ಒಳಗಾಗ್ಬೋದು. ಅದನ್ನು ಗುರುತಿಸೋದು ತುಂಬ ಮುಖ್ಯ, ಯಾಕಂದರೆ ಅದನ್ನು ಗುರುತಿಸಿದ್ರೆ ನಾವು ಅದನ್ನು ಕಡಿಮೆ ಮಾಡ್ಬೋದು. ಸುಲಭವಾಗಿ ಆಯಾಸ ಆಗೋದು, ಆಗಾಗ ದುಃಖ ಭಾವನೆ ಬರೋದು, ಗಾಬರಿ ಬರುವುದು, ಕೆಲಸದಲ್ಲಿ ಗಮನ ಕಡಿಮೆ ಆಗೋದು, ಮರೆವು ಬರೋದು, ಮತ್ತು ಸಾವಿನ ಆಲೋಚನೆಗಳು ಬರುವುದು, ಮತ್ತು ನಕಾರಾತ್ಮಕ ಚಿಂತೆಗಳು ಬರುವುದು. ನಾರ್ಮಲಾಗಿ ನೀವು ಸಂತೋಷದಾಯಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುತ್ತದೆ, ಆದರೆ ಈ ಒತ್ತಡ ಬಂದಾಗ ಅದು ಕಡಿಮೆ ಆಗೋದು. ಈ ಥರ ಚಿಹ್ನೆಗಳು ಬಂದಾಗ ನಿಮಗೆ ಸೂಚನೆ ಸಿಕ್ಕಬೇಕು, ನೀವು ಒತ್ತಡದ ಇಫೆಕ್ಟ್ಸಲ್ಲಿ ನೀವು ಒಳಗಾಗ್ತೀರಾ ಅಂತ. ಇನ್ನೊಂದು ವಿಷಯ ಏನಂದರೆ, ಎಲ್ಲ ಒತ್ತಡವು ಅಪಾಯಕಾರಿಯೇ? ಅಂತಂದರೆ ಎಲ್ಲ ಒತ್ತಡವೂ ನಿಮಗೆ ನಾಶನೇ ಮಾಡುತ್ತದೆಯಾ? ಇಲ್ಲ. ಅಲ್ಪ ಪ್ರಮಾಣದ ಒತ್ತಡ ಮುಂದುವರೆಯಲು, ಅಭಿವೃದ್ಧಿ ಹೊಂದಲು ನಮಗೆ ಪ್ರೇರಣೆ ಆಗುತ್ತದೆ. ಉದಾಹರಣೆಗೆ, ಹೊಸ ಕೆಲಸ ಸೇರುವುದು ಅಥವಾ ಕಾಲೇಜ್ ಸೇರುವುದು, ಹೊಸ ನಾನಾ ರೀತಿಯ ಕಲೆಗಳನ್ನು ಕಲಿಯುವುದು, ಹೊಸ ಅನುಭವಗಳನ್ನು ಅನುಭವಿಸುವುದು, ಇವು ಎಲ್ಲ ನಮಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಗುತ್ತದೆ. ಆದರೆ ಅದು ಕೆಲವೊಮ್ಮೆ ಮಿತಿ ಮೀರಿದಾಗ ಅದಕ್ಕೆ ನಾವು ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಅಂತಂದರೆ ಮಿತಿ ಮೀರುತ್ತದೆ. ಈ ಅತಿ ಒತ್ತಡವನ್ನು ಗುರುತಿಸುವುದು ಹೇಗೆ? ಒತ್ತಡ ಗೊತ್ತಾಯಿತು, ಅತಿ ಒತ್ತಡ ಹೇಗೆ ಕಂಡುಬರುತ್ತದೆ ನಮ್ಮಲ್ಲಿ? ಇದು ಯಾವಾಗ ಕಂಡುಬರುತ್ತದೆ ಅಂದರೆ, ಅದು ನಿಮ್ಮ ಕಾರ್ಯಕ್ಷಮತೆ ಕಡಿಮೆಗೊಳಿಸುತ್ತದೆ, ಒಂದು. ಎರಡನೇದು, ನಿಮ್ಮ ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅದು ಕುಂಠಿತವಾಗಿ ಮಾಡುತ್ತದೆ ನಿಮಗೆ. ಅದು ನಿಮ್ಮ ಕೆಲಸದಲ್ಲಿ ಅಡಚಣೆಯಾಗಿ ಕಂಡುಬರುತ್ತದೆ, ನಿಮ್ಮ ಸೋಷಿಯಲ್ ಇಂಟ್ರಾಕ್ಷನ್ಸಲ್ಲಿ ಅಥವಾ ನಿಮ್ಮ ಸೋಷಿಯಲ್ ರಿಲೇಷನ್ಶಿಪ್ಸಲ್ಲಿ ಒಂದು ಅಡಚಣೆಯಾಗಿ ಬರುತ್ತದೆ. ಆವಾಗ ನಾವು ನಮ್ಮ ವೈದ್ಯರ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೇಳಿ ಸಲಹೆಗಳನ್ನು ಪಡೆಯಬಹುದು. ಎಲ್ಲರೂ ಒತ್ತಡವನ್ನು ಎದುರಿಸುವ ರೀತಿ ಭಿನ್ನ ಭಿನ್ನ ಆಗಿರುತ್ತದೆ. ಕೆಲವರು ಸಮರ್ಥ್ಯವಾಗಿ ಎದುರಿಸುತ್ತಾರೆ, ಆದರೆ ಇನ್ನು ಕೆಲವರಿಗೆ ಅದನ್ನು ಎದುರಿಸುವುದು ಆಗುವುದಿಲ್ಲ. ಅಂಥವರು ಮನೋವೈದ್ಯರ ಸಲಹೆಯನ್ನು ಪಡೆಯಬಹುದು. ಕೆಲವೊಂದು ವಿಷಯ, ಹೇಗೆ ಒತ್ತಡವನ್ನು ನಾವು ಎದುರಿಸಬಹುದು ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಏನು ಮಾಡ್ಬೋದು, ತುಂಬ ಸಿಂಪಲ್ ಆಗಿ ಇರೋ ಒಂದು ವಿಷಯಗಳ ಹೇಳ್ಬೋದು ಅಂತಂದರೆ, ನಿಮ್ಮ ಕುಟುಂಬದವರ ದೊಡನೆ ಅಥವಾ ನಿಮ್ಮ ನಂಬಿಕೆ ಇರುವವರ ಜೊತೆಗೆ ನಿಮ್ಮ ಒತ್ತಡದ ಬಗ್ಗೆ ಚರ್ಚೆ ಮಾಡುವುದು, ಮತ್ತು ಘಟನೆಯನ್ನು ಬದಲಿಸುವ ಬದಲು ಅದನ್ನು ನೋಡುವ ಅಥವಾ ದೃಷ್ಟಿಕೋನ ಏನಿರುತ್ತದೋ ನಮ್ಮದು ಅದನ್ನು ಬದಲು ಮಾಡಿಕೊಳ್ಳುವುದರಿಂದ ನಮ್ಮ ಒತ್ತಡವು ತುಂಬ ಕಡಿಮೆ ಆಗುತ್ತದೆ. ಈಗ ಉದಾಹರಣೆಗೆ ಏನಾದರೂ ಲಾಸ್ ಆಗಿದೆ ಅಥವಾ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಕುಟುಂಬದವರು ತೀರಿ ಹೋಗಿರ್ತಾರೆ ಅಂತಂದರೆ ಅದು ತುಂಬ ಒತ್ತಡದ ತುಂಬ ಟೆನ್ಷನ್ ಆಗಿರುವಂಥ ಒಂದು ಪರಿಸ್ಥಿತಿ ಆಗಿರುತ್ತದೆ. ಆದರೆ ಅದನ್ನು ನಮಗೆ ಬದಲು ಮಾಡಿಸಲಿಕ್ಕೆ ಆಗುವುದಿಲ್ಲ, ಏನಾದರೂ ಅದು ಬದಲು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಮ್ಮ ಯೋಚನೆ, ನಮ್ಮ ದೃಷ್ಟಿಕೋನ ಆ ಒತ್ತಡದ ಬಗ್ಗೆ ಯಾವ ರೀತಿಯಿಂದ ನಾವು ಅದನ್ನು ಬದಲಾಯಿಸ್ತೇವೋ ಅದು ಇಂಪಾರ್ಟೆಂಟ್ ಆಗ್ತದೆ. ಅದು ಅದರಿಂದ ನಮಗೆ ನಾವು ಆ ಒತ್ತಡದಿಂದ ಹೇಗೆ ಹೊರಗೆ ಬರ್ತೀವಿ ಅಂತ ಗೊತ್ತಾಗ್ತದೆ. ಅದು ಬೇಗ ಅದರಿಂದ ನಾವು ಬೇಗ ಹೊರಗಡೆ ಬರಲಿಕ್ಕೆ ಆಗ್ತದೆ. ಇನ್ನೊಂದು ಏನಂತಂದರೆ ಹವ್ಯಾಸಗಳನ್ನು ಪ್ರಾಕ್ಟೀಸ್ ಮಾಡುವುದು, ನಮ್ಮ ಹವ್ಯಾಸಗಳಲ್ಲಿ ಟೈಮ್ ಸ್ಪೆಂಡ್ ಮಾಡುವುದು, ಮತ್ತು ನಮ್ಮ ವರ್ಕ್ ಅಂತಂದರೆ ಕೆಲಸದ ಟೈಮನ್ನು ರಿಸ್ಟ್ರಿಕ್ಟ್ ಮಾಡೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದನ್ನು ಮಾಡೋದು, ಮತ್ತು ನಮ್ಮ ನಿದ್ರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಿದ್ರೆ ಹೇಗೆ ನಾವು ಒಂದು ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ, ಇದೇ ಸಮಯಕ್ಕೆ ಮಲಗಬೇಕು, ಇದೇ ಸಮಯಕ್ಕೆ ಏಳಬೇಕು, ಮತ್ತು ರಿಸ್ಟ್ರಾಕ್ಷನ್ಸ್ ಮೊಬೈಲ್ ಫೋನ್ ಯೂಸೇಜ್ ಮಾಡಬಾರ್ದು, ಒಂದು ತಾಸು ಮಲಗೋ ಮುಂಚೆ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು, ಈ ಥರ ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತಿರುತ್ತೆ. ಈ ರೀತಿ ಸ್ಮಾಲ್ ಅಂದರೆ ಚಿಕ್ಕ ಚಿಕ್ಕವಾಗಿ ಟೆಕ್ನಿಕ್ಸ್ಗಳನ್ನು ನಾವು ನಮ್ಮ ಮನೆಯಲ್ಲೇ ಒತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಒತ್ತಡವು ಕೆಲವೊಂದು ರೀತಿಯಿಂದ ನಮ್ಮ ದೇಹದ ಮೇಲೆ ದೀರ್ಘಕಾಲದ ಎಫೆಕ್ಟ್ಸ್ ಉಂಟು ಮಾಡಬಹುದು. ಇವುಗಳು ಏನಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡಿಸ್ತದೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಬಾಡಿದು ಇಮ್ಯೂನ್ ಸಿಸ್ಟಮ್ ಅಂದರೆ ಇನ್ಫೆಕ್ಷನ್ಸನ್ನು ಫೈಟ್ ಮಾಡಲಿಕ್ಕೆ ಏನೊಂದು ಶಕ್ತಿ ಇರ್ತದೋ ಅದನ್ನು ಕಡಿಮೆ ಮಾಡುತ್ತದೆ ಸ್ಟ್ರೆಸ್. ಮತ್ತು ರಕ್ತದೊತ್ತಡ ಅಂದರೆ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ, ಮತ್ತು ಸಕ್ಕರೆ ಕಾಯಿಲೆ, ಡಯಾಬಿಟೀಸ್, ಮತ್ತು ಹೃದಯಾಘಾತ ಉಂಟಾಗಬಹುದು, ಮತ್ತು ಸ್ಟ್ರೆಸ್ಫುಲ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ. ತುಂಬ ಸಮಯದಲ್ಲಿ ಸ್ಟ್ರೆಸ್ಸಲ್ಲಿ ಬಂದಾಗ ಏನಾಗ್ತದೆ, ಈ ರೀತಿ ದೀರ್ಘಕಾಲದ ತೀವ್ರಗತದ ಮೆಡಿಕಲ್ ಕಾಯಿಲೆಗಳು, ಇಲ್ನೆಸ್ಸಸ್ಗಳು ನಮಗೆ ಬರುತ್ತವೆ. ಅದು ಇಂಡಿಪೆಂಡೆಂಟ್ಲಿ ಮತ್ತೆ ಒತ್ತಡಕ್ಕೆ ಒಳಗಾಗುತ್ತದೆ. ಸೊ ಇದು ಒಂದು ಬೈ ಡೈರೆಕ್ಷನಲ್ ಸಂಬಂಧ ಇರುತ್ತೆ. ಅಂತಂದರೆ ಒತ್ತಡದಿಂದ ಕಾಯಿಲೆಗಳು ಬರುತ್ತದೆ, ಕಾಯಿಲೆಯಿಂದ ಸಹ ಒತ್ತಡಗಳು ಬರುತ್ತದೆ. ಇದು ಎರಡು ರೀತಿಯಲ್ಲೂ ನಮಗೆ ಸಂಬಂಧ ಇರುತ್ತದೆ, ಅದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಡಾಕ್ಟರ್, ನಂದೊಂದು ಪ್ರಶ್ನೆ ಇಲ್ಲಿ. ಇವಾಗ ಸಹಜವಾಗಿ ಅದರಲ್ಲೂ ಈಗಿನ ಪೀಳಿಗೆಯವರಲ್ಲಿ ನಾವು ಸ್ಟ್ರೆಸ್ಸನ್ನು ಕಾಣ್ತಾ ಇರ್ತೀವಿ, ಯಾಕಂದರೆ ಇದೊಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರೆಲ್ಲ ಇರ್ತಾರೆ. ಆದರೆ ಈ ಸ್ಟ್ರೆಸ್ ಅನ್ನೋದು ಒಂದು ಕಾಯಿಲೆ ಅಂತ ಅವರ ಅರಿವಿಗೆ ಬರಲ್ಲ. ಇಂಥ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸೋದು ತುಂಬ ಅವಶ್ಯಕ ಅಂತ ನಿಮ್ಗೆ ಅನಿಸುತ್ತಾರ? ಹೇಗೆ? ಹೌದು, ನಮಗೆ ಯಾವಾಗ ನಮಗೆ ಏನು ಗೊತ್ತಾಗೋದಲ್ವೋ ಆವಾಗ ನಾವು ಸಲಹೆ ಪಡೆಯೋದು ಒಂದು ಸ್ಕಿಲ್ ಅಂತ ಹೇಳ್ತೀವಿ. ನಮಗೆ ಯಾವಾಗ ನಮಗೆ ಅದರ ಏನಾದರೂ ಇರ್ಬೋದು, ಅದು ನಮಗೆ ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ, ಚರ್ಚೆ ಇರೋದಿಲ್ಲ, ಅದನ್ನು ಯಾವಾಗಲೂ ನಾವು ಬೇರೆಯವರಿಗೆ ಕೇಳಿ ಅಥವಾ ಎಕ್ಸ್ಪರ್ಟ್ಸಲ್ಲಿ ಕೇಳೋದು ತುಂಬ ಅವಶ್ಯಕತೆ ಆದ ಒಂದು ಸ್ಕಿಲ್, ಅದೊಂದು ಕಲೆ ಅಂತ ಹೇಳ್ಬೋದು. ಯಾಕಂದರೆ ಅದು ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೆ ಮೂಲ ಆಗೋದು ನಾವೇ ಕಾರಣ ಆಗ್ತದೆ. ಸೊ ಗೊತ್ತಿಲ್ಲ ಅಂತಂದರೆ ವೈದ್ಯರಿಗೆ ಅಥವಾ ನಿಮ್ಮ ಅಕ್ಕಪಕ್ಕ ಇರೋ ನಂಬಿಕೆದವರಲ್ಲೂ ಕುಟುಂಬದವರಲ್ಲೂ ನೀವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು ಅದಂತ ನಾನು ಹೇಳ್ತೀನಿ. ಮತ್ತೆ ಯಾವಾಗ ಅವರು ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ಹೇಳ್ತೀವಿ? ಯಾವಾಗ ಅಂತಂದರೆ ನಿಮಗೆ ಗೊತ್ತಿರ್ತದೆ ನಿಮ್ಮ ಜೀವನದಲ್ಲಿ ಒಂದು ಒಂದು ಒತ್ತಡದ ಘಟನೆ ಆಗಿದೆ ಅಂತ. ಆದರೆ ನಿಮಗೆ ಏನು ಗೊತ್ತಾಗೋದಿಲ್ಲ ಅಂತಂದರೆ ನಿಮ್ಮ ದೇಹದಲ್ಲಿ ಬರೋ ನಾನಾ ರೀತಿಯ ಚೇಂಜಸ್, ಆ ಒತ್ತಡದಿಂದ ಬರೋ ನಾನಾ ರೀತಿಯಿಂದ ಚೇಂಜಸ್ ಬರೋದು ಗೊತ್ತಾಗೋದಿಲ್ಲ. ಹೃದಯ ಬಡಿತ ಜಾಸ್ತಿ ಆಗೋದು, ಬೆವರು ಬರೋದು, ಕೈಕಾಲು ನಡುಗೋದು, ಮತ್ತು ಕೋಪ ಬರೋದು, ಸಿಟ್ಟು ಬರೋದು, ಅಳು ಬರೋದು, ಸ್ವಲ್ಪ ಸಮಯ ಬರೋದು ಹೋಗೋದು ಈ ಥರ ಆಗ್ತಾ ಇರ್ತದೆ. ಆದರೆ ನಾವು ಇದು ದಿನನಿತ್ಯ ನಾನು ಹೀಗೆ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಆ ವಿಷಯಗಳನ್ನು, ಸಹಜವಾಗಿ ತಗೊಂಡ್ಬಿಡ್ತೀವಿ. ಆದರೆ ಅದು ಲಾಂಗ್ ಟರ್ಮಲ್ಲಿ ಅದು ಅಕಸ್ಮಾತಾಗಿ ಕರೆಕ್ಟ್ ರೀತಿಯಿಂದ ನಾವು ಅದನ್ನು ಪ್ರೊಸೆಸ್ ಮಾಡಲಿಲ್ಲ ಅಂತಂದರೆ ಅದರದ್ದು ಪರಿಣಾಮಗಳು ತುಂಬ ಬೀಳುತ್ತದೆ. ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀಳ್ತದೆ, ನಮ್ಮ ದೇಹದ ಮೇಲೂ ಪರಿಣಾಮ ಬೀಳ್ತದೆ ಅದು. ಸೊ ನಮ್ಮ ಮನಸ್ಸಿನ ಮೇಲೆ ಯಾವಾಗ ಪರಿಣಾಮ ಬೀಳ್ತದೋ ಆವಾಗ ನಾವು ವೈದ್ಯರ ಸಲಹೆ ಕೇಳೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂತಂದರೆ, ನಾನು ಹೇಳಿದೆ ನಿಮ್ಮ ಸೋಷಿಯಲ್ ಆಕ್ಯುಪೇಷನಲ್ ಮತ್ತು ನಿಮ್ಮ ಔದ್ಯೋಗಿಕ ಜೀವನದಲ್ಲಿ ಮತ್ತು ಸಾಮಾಜಿಕದ ಜೀವನದಲ್ಲಿ ಯಾವಾಗ ಈ ಒತ್ತಡ ಅಡಚಣೆಯನ್ನು ತಂದುಗೊಳಿಸ್ತದೋ ಆ ಟೈಮಲ್ಲಿ ನೀವು ವೈದ್ಯರನ್ನು ಕಾಣಬೇಕಾಗ್ತದೆ. ನಿಮಗೆ ಜೀವನದಲ್ಲಿ ಕೆಲವೊಂದು ಸೂಚನೆಗಳೇನಂತಂದರೆ, ಏನು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಯಾರ ಹತ್ರ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ನಿಮ್ಮ ನಿದ್ರಾಹೀನತೆ ಬರೋದು, ಮತ್ತು ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು ಈ ಥರ, ಮತ್ತು ಸ್ಯೂಸೈಡಲ್ ಥಾಟ್ಸ್ ಅಥವಾ ಜೀವ ಬೇಡ, ಜೀವನ ಬೇಡ, ಎಂಡ್ ಮಾಡಬೇಕು ಅಂತ ಈ ಥರ ಯೋಚನೆಗಳು ಬಂದಾಗ ನೀವು ಒಬ್ಬರು ಮನೋವೈದ್ಯರ ಹತ್ರ ಹೋಗಿ ಸಲಹೆ ಪಡೆಯಬೇಕಾಗ್ತದೆ. ನನ್ನ ಪ್ರಶ್ನೆಗಳು ಸಾಕಷ್ಟು ಇವೆ ಡಾಕ್ಟರ್, ಆದರೆ ಆಗಲೇ ಸಾಕಷ್ಟು ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಅವರ ಕರೆಗಳನ್ನು ತಗೊಂಡೋಕೆ. ಹಲೋ ಹಲೋ, ಎಸ್ಟಿ ಆರೋಗ್ಯ ಸೌಧ, ಧ್ರುವ ಮಾಡಿಕೊಟ್ಟು ಮಾತಾಡ್ಕೊತೀನಿ. ಹೇಳ್ರಿ ಧ್ರುವ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಅಂದ್ರೆ, ಒಂದು ಡಾಕ್ಟರ್ ಈಗ ಎಲ್ಲರಿಗೂ ಈ ಮೂಲಕ ಹೇಳಿಕೊಂಡ್ಬಿಟ್ಟು ಬಳಗಲ ಲಗ್ನ ಆಗ್ತದೆ, ಅದನ್ನ ಮೆಂಟಲ್ ಚಿಲ್ಡ್ರನ್ ಇರ್ತಾವೆ, ಅದಕ್ಕೆ ದಯಮಾಡಿ ಅದಂತ ಡಾಕ್ಟರ್ ಆಗಿ ಸತ್ಯ ಅಂದ್ರೆ ನಾವು ಹೇಳಿದ್ರೆ ಕೇಳಂಗಿಲ್ಲ, ನಾವು ಡಾಕ್ಟರ್ ಆಗಿ ಅದು ಒಂದು ಉಪದೇಶ ಮಾಡಬೇಕು, ಇದು ಬೆಂಟ ಬಳಗಲಾಗಿ ಲಗ್ನ ಆಗಬಾರ್ದು ಒಂದೇದು. ಎರಡನೇದು, ಎಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಅಂತ ಕೆಲವು ಜನರಿಗೆ ಸಾಮಾನ್ಯವಾಗಿ ಇದ್ರೆ ಬರೀ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಬಿಡ್ತಾರಂತವ, ಅದೊಂದು ತಪ್ಪು ಗ್ರಹಿಕೆ ಇದೆ. ಮೂರನೇದು ಒಂದು ಎಲೆಕ್ಟ್ರಿಕ್ ಕನ್ವರ್ಷನ್ ಟ್ರೀಟ್ಮೆಂಟ್, ಇದು ಯಾವಾಗ ಕೊಡ್ತಾರೆ ಮತ್ತೆ ಎಷ್ಟು ದಿವಸ ಮೆಮರಿ ಲಾಸ್ ಆಗ್ತದೆ, ಎಷ್ಟು ದಿವಸ ಮೆಮರಿ ಲಾಸ್ ಆಗ್ತದೆ? ಮತ್ತೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಅಂದ್ರೆ, ಫಿಟ್ಸ್ ಬಂದಾಗ ಇಂಟೆಲಿಜೆನ್ಸ್ ಕಡಿಮೆ ಆಗ್ತಾರೆ, ಅದು ಎಷ್ಟು ಸರಿ ಆಗ್ತದೆ? ಡಿಪ್ರೆಷನ್ ಆಗ್ತಾರೆ, ಅದು ಎಷ್ಟು ಸರಿ ಆಗ್ತದೆ? ಡಾಕ್ಟರ್ ಒಟ್ಟಿಗೆ ಒಂದೇ ಸಾರಿಗೆ ನಾಲ್ಕು ಪ್ರಶ್ನೆಗಳನ್ನ ಧ್ರುವ ಕೇಳ್ಬಿಟ್ಟಿದ್ದಾರೆ. ನಮಸ್ತೆ ಧ್ರುವ ಅವರೇ. ಓಕೆ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ನಾನು ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ನೋಡ್ತೀನಿ, ಅಕಸ್ಮಾತಾಗಿ ನಾನು ಒಂದು ಪ್ರಶ್ನೆಯನ್ನು ಉತ್ತರ ಮಾಡಲಿಲ್ಲ ಅಂತಂದರೆ ನೀವು ನನಗೆ ವಾಪಸ್ ಹೇಳ್ಬೋದು ಅದ್ರ ಬಗ್ಗೆ. ಒಂದೇದು, ನೀವು ಕೇಳಿದ್ದು ಆ್ಯಂಟಿ ಡಿಪ್ರೆಸೆಂಟ್ಸ್ ಮತ್ತು ಸ್ಲೀಪಿಂಗ್ ಪಿಲ್ಸ್ ಪ್ರಿಸ್ಕ್ರೈಬ್ ಮಾಡಿಬಿಡ್ತಾರೆ ಅಂತ ಅಲ್ವಾ? ಸೊ ಕೆಲವೊಂದು ಏನು ಒಂದು ತಪ್ಪು ಗೊಂದಲ ಏನಿರ್ತದೆ, ತಪ್ಪು ಯೋಚನೆ ಏನಿರ್ತದೆ ಅಂತಂದರೆ, ಎಲ್ಲ ಆ್ಯಂಟಿ ಡಿಪ್ರೆಸೆಂಟ್ಸು ಎಲ್ಲ ಸ್ಲೀಪಿಂಗ್ ಪಿಲ್ಸೇ ಇರುವುದಿಲ್ಲ, ಬೇರೆ ಬೇರೆ ರೀತಿಯ ಟ್ಯಾಬ್ಲೆಟ್ಸ್ ಇರುತ್ತದೆ, ಎಲ್ಲದರಿಂದನೂ ನಿದ್ದೆ ಬರುವುದಿಲ್ಲ. ಆಯಿತಾ, ಕೆಲವೊಂದು ಆ್ಯಂಟಿ ಡಿಪ್ರೆಸೆಂಟ್ಸ್ ಆಗಿರುತ್ತೆ, ಅಂದರೆ ಖಿನ್ನತೆಯನ್ನು ನಾಶ ಮಾಡುವ ಶಕ್ತಿ ಇರ್ತದೆ ಆ ಟ್ಯಾಬ್ಲೆಟ್ಸಲ್ಲಿ. ಇದನ್ನು ಯಾವಾಗ ಕೊಡ್ತಾರಂತಂದರೆ, ಒತ್ತಡಗಳಿಂದ ಆಗುವ ನಾನಾ ರೀತಿಯ ಮಾನಸಿಕ ಕಾಯಿಲೆಗಳಿಂದ ಆದಾಗ ಮಾತ್ರ ಆ್ಯಂಟಿ ಡಿಪ್ರೆಸೆಂಟ್ಸನ್ನು ಕೊಡ್ತಾರೆ. ಆದರೆ ನಾನು ಹೇಳಿದ ಪ್ರಕಾರ ಕೆಲವೊಮ್ಮೆ ನಿದ್ರಾಹೀನತೆ ಮಾತ್ರ ಬರ್ಬೋದು ಒತ್ತಡದಿಂದ, ಆ ಟೈಮಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಸಮಯಕ್ಕೆ ನಿದ್ರೆಯನ್ನು ಸರಿಗೊಳಿಸಲಿಕ್ಕೆ ಸ್ಲೀಪಿಂಗ್ ಅಥವಾ ಬೆಂಜೋಡೈಜಿಪೀನ್ಸ್ ಅಂತ ಹೇಳ್ತೀವಿ, ಆವಾಗ ಅದನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಸಮಯಕ್ಕೆ ನಿಮಗೆ ಸಹಾಯ ಆಗಲಿಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟರ್ಸ್, ತುಂಬ ಸಮಯಕ್ಕೆ ಅದನ್ನು ಕೊಡುವುದಿಲ್ಲ. ಎರಡನೇ ವಿಷಯ ಹೇಳಿದ್ದು ನೀವು ECT ಅಥವಾ ಎಲೆಕ್ಟ್ರೋಕನ್ವಾಲ್ಸಿವ್ ಥೆರಪಿ ಅಂತ ಹೇಳಿದಾಗ, ಇದು ಯಾವಾಗ ಕೊಡೋದು ಅಂತಂತಂದರೆ, ಯಾವಾಗ ದೀರ್ಘ ರೀತಿಯ ಮಾನಸಿಕ ಕಾಯಿಲೆ ಬಂದಾಗ ಅಥವಾ ಅದರರ್ಥ ಅಂತಂದರೆ ತುಂಬ ದೀರ್ಘ ರೀತಿಯ ಖಿನ್ನತೆ ಬಂದಾಗ, ಯಾವಾಗ ಜೀವನ ಅವರು ತಮಗೆ ಅಥವಾ ತಮ್ಮ ಅಕ್ಕಪಕ್ಕ ಇರೋವರಿಗೆ ಏನಾದರೂ ಹಾನಿ ಮಾಡೋ ಪರಿಸ್ಥಿತಿ ಬಂದಾಗ, ದೀರ್ಘ ರೀತಿಯ ಕಾಯಿಲೆ ಬಂದಾಗ ಎಲೆಕ್ಟ್ರೋಕನ್ವಾಲ್ಸಿವ್ ಥೆರಪಿ ಅಂತ ಕೊಡ್ತೀವಿ, ಅದು ಅನಸ್ತೀಶಿಯಾ ಅಂಡರಲ್ಲಿ ಕೊಡ್ತೀವಿ. ಅದರಿಂದ ಆಗೋ ಮೆಮರಿ ಡಿಸ್ಟರ್ಬೆನ್ಸಸ್ ಬಗ್ಗೆ ನೀವು ಹೇಳಿದ್ರಿ, ಅದರಿಂದ ಆಗೋ ಸ್ಮರಣೆ ಶಕ್ತಿ ಅರೌಂಡ್ ಸ್ವಲ್ಪ ಸಮಯ ಅಂದರೆ ಫ್ಯೂ ಡೇಸ್, 1-3 days ಅಂತ, ಸಮ್ಟೈಮ್ಸ್ ಅರೌಂಡ್ 6 months, 6 ತಿಂಗಳ ಮಟ್ಟಿಗೆ ಮಾತ್ರ ಹೋಗಬಹುದು. ಆದರೆ ತುಂಬ ರೇರ್ ಆಗಿ ಅಷ್ಟು ಸಮಯ ಜಾಸ್ತಿಯಾಗಿ ಹೋಗ್ತದೆ, ಅದು ತಂತಾನೇ ನಿಮ್ಮ ಮರೆವು ಶಕ್ತಿ ಏನಿರ್ತದಲ್ಲ ಅದು ತಂತಾನೇ ವಾಪಸ್ ಬರುತ್ತೆ ಅದರಲ್ಲಿ. ಅದರಿಂದ ನಿಮಗೆ ಏನು ಪರ್ಮನೆಂಟ್ ಇಫೆಕ್ಟ್ಸ್ ಇರುವುದಿಲ್ಲ, ಅದು ತಂತಾನೇ ಬಂದ್ಬಿಡುತ್ತೆ ವಾಪಸ್. ಇಂಟೆಲಿಜೆನ್ಸ್ ಅದು ಕಡಿಮೆ ಆಗ್ತದೆ ಅಂತಾರೆ, ಎಸ್, ನಿಮ್ಗೆ ಅದ್ರ ಮೇಲೆ ಏನ್ ಏನ್ ಚರ್ಚ್ ಏನ್ ಬೇಕಿತ್ತು ಅದ್ರ ಮೇಲೆ ಇನ್ಫಾರ್ಮೇಶನ್? ರೈಟ್ ಸರ್. ಓಕೆ, ಅಂದ್ರೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಅಂದ್ರೆ ಬಳಗದಾಗ ಲಗ್ನ ಆಗ್ಬಾರ್ದು, ಇದು ಮೋಸ್ಟ್ಲಿ ಇದನ್ನ ತಾವು ಡಾಕ್ಟರ್ ಆಗಿ ಹೇಳ್ಬೇಕು, ಮೆಂಟಲ್ ರಿಟಾರ್ಡೆಡ್ ಮಕ್ಳು ಹುಟ್ಟಾವೆ, ಡಾಕ್ಟರ್ ಆಗಿ ಸ್ವಲ್ಪ ಅದಂತ ಅಡ್ವೈಸ್ ಮಾಡಿದ್ರೆ ಬಹಳ ಚಲೋ ಆಗ್ತದೆ. ರೈಟ್. ಸೊ ಒಂದೇದು ನೀವು ಕೇಳಿದ್ದು ಎಪಿಲೆಪ್ಸಿ ಅಥವಾ ಫಿಟ್ಸ್ ಬಂದಾಗ ಹೇಗೆ ನಿಮ್ಮ ಬುದ್ಧಿಶಕ್ತಿ ಕಡಿಮೆ ಆಗ್ಬೋದು ಅಂತ. ಯಾಕಂತಂದ್ರೆ ಎಪಿಲೆಪ್ಸಿ ಅಂದ್ರೆ ಫಿಟ್ಸ್ ಬಂದಾಗ ಏನಾಗ್ತದೆ, ಒಂದು ಕರೆಂಟಿನ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ನಮ್ಮ ಮೆದುಳಿನಲ್ಲಿ, ಅದು ಎಲ್ಲ ನ್ಯೂರಾನ್ಸ್ ಅಂತ ಏನು ಹೇಳ್ತೀವಲ್ಲ ಸೆಲ್ಸ್ ಕೂಡಿಯಾಗಿ ಒಂದು ಫೈರ್ ಆಗ್ತದೆ. ಅದು ಫೈರ್ ಆದಾಗ ಏನಾಗ್ತದೆ, ಒಂದು ಕರೆಂಟ್ ಜನರೇಟ್ ಆಗ್ತದೆ. ಕರೆಂಟ್ ಜನರೇಟ್ ಆದ ನಂತರ ಏನಾಗ್ತದೆ, ಅದು ತುಂಬ ಆಯಾಸವಾಗ್ಬಿಡುತ್ತೆ ಆ ನ್ಯೂರಾನ್ ಆರ್ ಸೆಲ್ಸ್. ಇದು ಪದೇ ಪದೇ ಬಂದಾಗ, ಅಂದರೆ ನಾನು ಹೇಳೋದು ಒಂದು ವಿಷಯ, ಒಂದು ಸರ್ತಿ ಬಂದಾಗ ಅಥವಾ ಎರಡು ಸರ್ತಿ ಬಂದಾಗ ಅಲ್ಲ, ಮಕ್ಕಳಿದ್ದಾಗಲೇ ಪದೇ ಪದೇ ತುಂಬ ಸಮಯ ಟೈಮಲ್ಲಿ ಬಂದಾಗ ಏನಾಗ್ತದೆ, ಅದು ನಮ್ಮ ಕಾಗ್ನಿಷನ್ ಅಥವಾ ನಮ್ಮ ಬ್ರೈನ್ ಸೆಲ್ಸ್ ಮೇಲೆ ಎಫೆಕ್ಟ್ ಮಾಡ್ತದೆ. ಸೊ ಆವಾಗ ನಿಮಗೆ ಮಕ್ಕಳಲ್ಲಿ ಏನು ಕಂಡು ಬರ್ಬೋದು, ಲರ್ನಿಂಗ್ ಅಂದರೆ ಓದೋದು ಅಥವಾ ಬರೆಯೋದು ಅಥವಾ ಬುದ್ಧಿಶಕ್ತಿ ಮೇಲೆ ಅದರ ಪರಿಣಾಮ ಕಂಡು ಬರ್ಬೋದು. ಎರಡನೇದು ಏನು ಹೇಳಿದ್ರು ನೀವು, ಮನೆತನದಲ್ಲಿ ಮದುವೆ ಆಗಿದ್ರಿಂದ ಏನೆಲ್ಲ ಪರಿಣಾಮಗಳಾಗ್ಬೋದು ಅಂತ. ಈಗ ಏನಾಗ್ತದೆ ಅಂತಂದರೆ, ಅಕಸ್ಮಾತ್ ಆಗಿ ನಮ್ಮ ಅಂಶ ಕುಟುಂಬದಲ್ಲಿ ಜೆನೆಟಿಕ್ ವಲ್ನರಬಿಲಿಟಿ ಅಂತ ಹೇಳ್ತೀವಿ ನಾವು, ಅಥವಾ ಏನಂತಾರೆ ಅಣುವಿನ ಜೆನೆಟಿಕ್ ವಲ್ನರಬಿಲಿಟಿ ಅಂತ ಹೇಳ್ಬೋದು, ಅಣುವಂಶಿಕ ದುರ್ಬಲತೆ ಅಂತ ಹೇಳ್ಬೋದು. ಅಕಸ್ಮಾತಾಗಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ರಿಲೇಟಿವ್ಸಲ್ಲಿ ಇದ್ದಾಗ ಏನಾಗ್ತದೆ, ಅದರದ್ದು ಎಫೆಕ್ಟ್ ನಮ್ಮ ಮಕ್ಕಳಿನ ಮೇಲೆ, ಮದುವೆ ಆದಮೇಲೆ ಮಕ್ಕಳಿನ ಮೇಲೆ ಅದು ಒಂದು ಕಾಯಿಲೆಯಾಗಿ ಕಂಡು ಬರ್ಬೋದು. ಅದು ಸಮಟೈಮ್ಸ್ ಏನಾಗಿರುತ್ತೆ, ತಂದೆ ತಾಯಿಯಲ್ಲಿ ಕಂಡು ಬಂದಿರೋದಿಲ್ಲ, ಆದರೆ ಮನೆತನದಲ್ಲಿ ಮದುವೆ ಆದ ನಂತರ ಏನಾಗ್ಬಿಡುತ್ತೆ, ಅದು ಎಕ್ಸ್ಪ್ರೆಸ್ ಆಗಿಬಿಡುತ್ತೆ ಜೀನ ಅಂತಂದರೆ, ಅದು ಕಂಡು ಬಂದುಬಿಡುತ್ತದೆ ಮಕ್ಕಳಲ್ಲಿ. ಸೊ ಇದು ಕೆಲವೊಂದು ರೀತಿ ಮಾನಸಿಕ ಕಾಯಿಲೆಗಳಾಗಿರ್ಬೋದು, ಈಗ ನಾನು ಮಾತಾಡಿರೋ ಚರ್ಚೆ ಸ್ಟ್ರೆಸ್ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದು ಮೆಡಿಕಲ್ ಇಲ್ನೆಸಸ್ ಸಹ ಆಗಿರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ನಾನಾ ರೀತಿಯ ಕಾಯಿಲೆಗಳು ಸಹ ಈ ರೀತಿ ಕಾನ್ಸಾಂಗ್ವಿನಸ್ ಮ್ಯಾರೇಜಸ್ ಇಂದ ಕಂಡು ಬರ್ಬೋದು ನಮ್ಮಲ್ಲಿ. ಧ್ರುವ ಅವರು ಬಹಳಷ್ಟು ಸಮಯ ತಗೊಂಡಿದ್ದೀರಿ, ನಾವು ಮುಂದಿನ ಕರೆ ತಗೊಳ್ತೀವಿ, ಇಲ್ಲದಿದ್ರೆ ಅವರಿಗೆ ಕೋಪ ಬರ್ತದೆ ಬೇರೆ ಕರೆ ಮಾಡೋರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ. ಕೇಳ್ರಿ ಭೀಮ ಅವರೇ, ನಿಮ್ಮ ಪ್ರಶ್ನೆ ಏನು? ನಮ್ಮಲ್ಲಿ ಒಬ್ರು ಅರ್ರಿ ಇಲ್ಲಿ ಬರೀ ಆಲೋಚನೆ ಮಾಡ್ಕೊಂಡು ಕೂತಿರ್ತಾರೆ ರಾತ್ರಿ ಹುಲಿ, ಅದು ಹೆಂಗೆ ಸರಿನ ತಪ್ಪು ರೀ? ಓಕೆ, ನಮಸ್ತೆ ಭೀಮ ಅವರೇ. ಆಲೋಚನೆ ಮಾಡ್ತಾ ಕೂತ್ಕೊಳ್ತಾರೆ ಅಂತಂದರೆ, ಅದರಿಂದ ಅವರಿಗೆ ಅವರ ದಿನನಿತ್ಯದ ಜೀವನದಲ್ಲಿ ಏನಾದರೂ ಕಷ್ಟ ಬರ್ತದ ಅಂತ ನೋಡಬೇಕು. ಅವರ ಆಲೋಚನೆ ಯಾವ ಥರ ಇದೆ, ಕೆಟ್ಟುಗಳ ಆಲೋಚನೆ ಇದೆಯೋ ಅಥವಾ ಎದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅವರು, ಅವರ ನಿದ್ದೆ ಹೇಗಿದೆ, ಅವರು ಹಸಿವು ಹೇಗಿದೆ, ಅವರು ಏನಾದರೂ ಪರಿಸ್ಥಿತಿ ಮೇಲೆ ಆಲೋಚನೆ ಮಾಡ್ತಾರೆ. ಕಷ್ಟ ಬಂದಿರ್ಬೋದಲ್ಲ ಅವರಿಗೆ. ಹಾ ಹಾ ಹಾ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು ಹೇಗೆ ಎದುರಿಸ್ತಾ ಇದಾರೆ, ಅದನ್ನು ಯಾರ ಹತ್ರ ಮಾತಾಡ್ತಾರೆ ಅಥವಾ ಒಬ್ಬರೇ ಇಡ್ತಾರ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ? ಸರಿಯಾಗಿ ಹೇಳೋದೇ ಇಲ್ರಿ ಅವ್ರು. ಆ ಸಮಯದಲ್ಲಿ ನೀವು ಯಾವಾಗ್ಲೂ ಒಬ್ಬ ವೈದ್ಯರನ್ನು ಕಂಡು ಬರ್ಬೋದು, ನಮ್ಮ ಹತ್ರ ಬಂದು ಸಲಹೆಯನ್ನು ಪಡೆಯಬಹುದು. ನಮಸ್ಕಾರ. ನಮಸ್ಕಾರ. ಹಲೋ, ಎಸ್ ಟಿ ಆರೋಗ್ಯ ಸಂವಾದ. ಹಲೋ ಹಲೋ, ಯಾರು ಮಾತಾಡೋದು? ಹೌದು, ಯಾರು ಮಾತಾಡೋದು? ನಾವು ಸಿರಕ್ಕೆ ಕಲರ್ ಕಣ್ಗೋಡ್ದಿಂದ. ಹಾಂ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ನಾವು ಈ ಮಾನಸಿಕ ಖಿನ್ನತೆ ಬಗ್ಗೆ ಇದಲ್ಲ, ಮಾನಸಿಕ ಖಿನ್ನತೆ ಯಾವುದ್ರಿಂದ ಬರಬಾರ್ದಂದ್ರೆ ಯಾವ ಥರ ಏನು ಮಾಡಬೇಕು ಅಂತ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದೀರಾ, ಥ್ಯಾಂಕ್ ಯು ನಿಮಗೆ ಕೇಳಿದ್ದಕ್ಕೆ. ಅದನ್ನು ಹೇಗೆ ತಡೆಗಟ್ಬೋದು ಅಂತಂದರೆ, ಒಂದು ನಮ್ಮ ಮೊದಲದಾಗಿ ನಾವು ನಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕು. ಸೊ ನಮ್ಗೆ ಯಾವ ರೀತಿಯಿಂದ ಸ್ಟ್ರೆಸ್ ಬರ್ತದೆ ಅಂತ ಗೊತ್ತು ಮಾಡ್ಕೋಬೇಕು. ಮತ್ತು ಯೋಗ, ಪ್ರಾಣಾಯಾಮ, ಮತ್ತು ಎಕ್ಸರ್ಸೈಸ್, ಮತ್ತು ನಮ್ಮ ಯೋಚನೆಗಳ ಮೇಲೆ ಕಣ್ಣಿಡೋದು, ಮತ್ತು ಡೈರಿಯಲ್ಲಿ ಜರ್ನಲಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡ್ಬೋದು. ಮತ್ತು ನಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸ್, ಸೋಷಿಯಲ್ ಸಪೋರ್ಟ್, ಹತ್ರ ಮಾತಾಡೋದು, ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು, ಒಳ್ಳೆ ಹೆಲ್ದಿ ರಿಲೇಶನ್ಶಿಪ್ಸ್ ಸಂಬಂಧವನ್ನು ಬೆಳೆಸ್ಬೋದು. ಈ ರೀತಿಯಿಂದ ನಾವು ಸ್ವಲ್ಪ ಮಟ್ಟಿಗೆ ಖಿನ್ನತೆಯನ್ನು ತಡೆಗಟ್ಟಬಹುದು. ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ದಾವಣಗೆರೆ ವಿರಂಗಡ ಪಾಟೀಲ್ ಸರ್. ಗೌಡ್ರೆ, ಕೇಳ್ರಿ, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಮೇಡಮ್, ನೀವು ಒಂದು ಅದೇ ಎಲ್ಲಾನು ಹೇಳಿದ್ರಿ, ಅದೇ ಒಂದ್ ಶಬ್ದ ಅದು ಹೇಳದಂದ್ರೆ ಅದಕ್ಕೆ ಹೇಳೋ ಎಲ್ಲಾ ಸಿಂಪ್ಟಮ್ಸ್ ಖಿನ್ನತೆಗೆ ಸ್ವಲ್ಪ ಸಮೀಪ ಆದಂತ ಎಕ್ಸ್ಪ್ಲನೇಷನ್ ಇದ್ದಂಗ ಇತ್ತು ಮೇಡಮ್. ಅದು ಅದಕ್ಕೆ ನಾನು ಇಲ್ಲಿ ಮೇನ್ ಆಗಿ ಕೇಳೋದಂದ್ರೆ ಮೇಡಮ್, ಈಗ ಬಹಳಷ್ಟು ನಾವು ಮಾಧ್ಯಮಗಳಲ್ಲಿ ನೋಡೋದೇನಂದ್ರೆ ಈ ಮೇಲಾಧಿಕಾರಿಗಳು ಮತ್ತೆ ಕೆಳಾಧಿಕಾರಿಗಳ ನಡುವೆ ಈ ಒತ್ತಡದ ಸಲುವಾಗಿನೇ ಅವರು ಅವ್ರ ಕೈ ಕೆಳ ಮಾಡೋರು ಆತ್ಮಹತ್ಯೆ ಮಟ್ಟಿಗೆ ಹೋಗಿರ್ತಾರೆ. ಅಲ್ಲಿ ಒಂದು ದೊಡ್ಡ ಸಂಸ್ಥೆಗಳೆಲ್ಲ ಆಯ್ತು ಅಂತವ್ರಲ್ಲಿ ಸ್ವಲ್ಪ ಏನ್ ಕೌನ್ಸಿಲಿಂಗ್ ಅದು ಮಾಡಿ ಅಥವಾ ಏನು ಒತ್ತಡ ನಿರ್ವಹಣೆ ಮಾಡುವಂತ ಕ್ರಮಗಳನ್ನ ಅವ್ರಿಗೇನ್ ಮಾಡೋದಿಲ್ಲ ಅಂತ ಈ ಮಟ್ಟಕ್ಕೆ ಯಾಕೆ ಹೋಗ್ತದೆ ಅಂತ ಒಂದು ಸಣ್ಣ ಪ್ರಶ್ನೆ. ಡೆಫಿನೆಟ್ಲಿ ನೀವು ಮಾತಾಡಿದ್ದು ಅಂತಂದ್ರೆ ಒಂದು ಕೆಲಸದಲ್ಲಿ ಇರೋ ಬರುವಂತದೊಂದು ಒತ್ತಡ, ಡೆಫಿನೆಟ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದು ನಮ್ಮ ವರ್ಕರ್ಸ್ ಅಲ್ಲಿ ಆಯ್ತು, ಹೆಲ್ತ್ ಕೇರ್ ವರ್ಕರ್ಸ್ ಅಲ್ಲಿ ಆಯ್ತು, ಅಥವಾ ಯಾವುದೇ ರೀತಿಯ ವರ್ಕರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನಾವು ಏನೇ ಕೆಲಸ ಚಾಲೂ ಮಾಡೋ ಮುಂಚೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೇಲೆ ಡೆಫಿನೆಟ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಸೊ ಈ ಥರ ಒಂದು ಸಿಚುವೇಶನ್ ಬಂದಾಗ ಒಂದು ನೀವು ನಿಮ್ಮ ಇರೋ ಅಕ್ಕಪಕ್ಕ ನಿಮ್ಮ ಕೆಲಸದಲ್ಲಿ ಇರೋ ನಿಮ್ಮ ಕಲೀಗ್ಸ್ ಅಂತ ಹೇಳ್ತೇವಲ್ಲ ಅವರ ಹತ್ರ ಮಾತನಾಡ್ಬೋದು, ಮತ್ತೆ ನಿಮ್ಮ ಇನ್ನೊಂದು ಹೈಯರ್ ಅಥಾರಿಟೀಸ್ ಅಲ್ಲಿ ನಿಮ್ಗೆ ಕಂಫರ್ಟೇಬಲ್ ಅಂದ್ರೆ ನಿಮ್ಗೆ ನಂಬಿಕೆ ಇದ್ದಂದ್ರೆ ಈ ರೀತಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಬಹುದು. ಯಾರ ಬಗ್ಗೆನು ಕೆಟ್ಟು ಹೇಳೋದಲ್ಲ, ಆದ್ರೆ ನಿಮಗೆ ಯಾವ ತರ ಕಷ್ಟ ಆಗ್ತಾ ಇದೆ ಅಂತ ಹೇಳಿಕೊಳ್ಬಹುದು. ಅದರಿಂದ ಎಷ್ಟೋ ನಮ್ಮ ಪರಿಣಾಮ ಸ್ಟ್ರೆಸ್ ತುಂಬಾ ಕಡಿಮೆ ಆಗ್ಬೋದು, ಏನೋ ಒಂದು ಪರಿಣಾಮ ಸಿಗ್ಬಹುದು ಅದರಿಂದ. ಆಮೇಲೆ ಮೇಡಮ್, ಈಗ ಒತ್ತಡ ಅನ್ನೋದಕ್ಕೆ ಇದು ಏನಕ್ಕೆ ಡ್ಯೂರೇಷನ್ ಇರ್ತದ ಅಂದ್ರೆ ಹೇಗೆ ಅಂತ ಮೇಡಮ್? ಒತ್ತಡಕ್ಕೆ ಅಂದ್ರೆ ಆತರ ಡ್ಯೂರೇಷನ್ ಅಂತ ಏನಿರುವುದಿಲ್ಲ. ಕೆಲವೊಮ್ಮೆ ಅಕ್ಯೂಟ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂತಂತಂದ್ರೆ ಅಕ್ಯೂಟ್ ಅಂಡ್ ಕ್ರಾನಿಕ್ ಅಂತ ಹೇಳ್ತೀವಿ. ಡಿಪೆಂಡ್ಸ್, ಅಕ್ಯೂಟ್ ಅಂತಂದ್ರೆ 2 ವಾರಕ್ಕಿಂತ ಕಡಿಮೆ ಅಂತ ಹೇಳ್ಬೋದು, ಅದರಿಂದ ಜಾಸ್ತಿ ಆಯ್ತಂತಂದ್ರೆ ಅದಕ್ಕೆ ಲಾಂಗ್ ಟರ್ಮ್ ಅಂತ ಕ್ರಾನಿಕ್ ಅಂತ ಹೇಳ್ಬೋದು. ಸೊ ಅದು ಪರ್ಟಿಕ್ಯುಲರ್ ಡ್ಯೂರೇಷನ್ ಅಂತ ಏನಿಲ್ಲ. ಓಕೆ, ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಿಪ್ಪಾಣಿಯಿಂದ ಶಿವಾನಂದ ವಶಧರ್ ಅಂತ ಮಾತಾಡ್ತಾ ಇದ್ದೇನೆ ಸರ್. ನಾನು ಕೇಳಿ ಶಿವಾನಂದ್, ನಿಮ್ಮ ಪ್ರಶ್ನೆ ಏನು? ಈಗ ಕೆಲವೊಂದು ಜನರಿಗೆ ಸರ್, ಯಾವುದೇ ಒಂದು ಕಾರಣದಿಂದ ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಲಿ ಅಥವಾ ಮಾನಸಿಕ ತೊಂದರೆ ಉದ್ಭವಿಸುತ್ತಿದ್ರೆ, ಮತ್ತು ಅವರಿಂದ ಅವಾಗಿಂದಲೇ ಅವರ ಮನಸ್ಸಿನಲ್ಲಿ ಒಂದು ಒಂದು ಕುತೂಹಲತೆ ಏನಾದರೂ ಇರ್ತಿದ್ರೆ, ತೊಂದರೆ ಇರ್ತದೆ, ಅದೇ ಅವ್ರಿಗೆ ಏನು ಮಾಡೋದು ಏನು ಹೇಳೋದು ಗೊತ್ತಾಗಂಗಿಲ್ಲ, ಅವರಿಗೆ ಸ್ಮರಣೆ ಸುದ ಹೋಗಿರ್ತಿದ್ರೆ, ಮತ್ತೆ ಒಮ್ಮೆ ಕವರ್ ಆಗಿ ಮತ್ತೆ ಹಂಗೆ ಆಗಬಹುದು ಅಂತ ಚಾನ್ಸಸ್ ಇದ್ರೆ, ಮತ್ತೆ ಪದೇ ಪದೇ ಹಂಗೆ ಆಗ್ತಿದೆ ಅಂತ ಕೇಳಬೇಕಾಗಿತ್ತು ಸರ್. ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಆಗಬೇಕು, ಏನು ಉಪಾಯ ಯೋಜನೆ ಮಾಡಬೇಕ್ರಿ ಅವರಿಗೆ, ಅದಕ್ಕೆ ಹಾಕಬೇಕು ಸರ್. ಓಕೆ, ಸೊ ನೀವು ಹೇಳೋದು ಒಂದು ದೀರ್ಘ ರೀತಿಯಿಂದ ಆಗಿರೋ ಒಂದು ಪ್ರಭಾವ. ಯಾವಾಗ ಒಂದು ಒಬ್ಬ ವ್ಯಕ್ತಿಗೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಆಗುವುದಲ್ವೋ ಅದು ಒಂದು ಕಾಯಿಲೆಯ ಸೂಚನೆ ಅಂತ ಸಿಗ್ತದೆ ನನಗೆ. ಸೊ ಅದಕ್ಕೆ ಯಾವ ರೀತಿ ಕಾಯಿಲೆ ಇರ್ಬೋದು, ಅದು ಖಿನ್ನತೆನಾ ಅಥವಾ ದೀರ್ಘ ಕಾಯಿಲೆ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೇವ, ಅಥವಾ ಯಾವ ರೀತಿ ಕಾಯಿಲೆ ಇದೆ, ಆ ಕಾಯಿಲೆ ಯಾಕಾಗಿದೆ ಅದನ್ನು ನೋಡಲಿಕ್ಕೆ ನೋಡಬೇಕಾಗ್ತದೆ. ಮತ್ತೆ ಅದಕ್ಕೆ ಅದೇ ರೀತಿಯೇ ಟ್ರೀಟ್ಮೆಂಟ್ ಮಾಡ್ತೀವಿ. ಖಿನ್ನತೆ ಇತ್ತಂದ್ರೆ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸರಿ ಆಗ್ತಾರೆ, ಆಮೇಲೆ ಮತ್ತೆ ಹಂಗ ಆಗೋ ಚಾನ್ಸಸ್ ಇರ್ತಿದ್ರಿ ಮೇಡಮ್? ಅದನ್ನೊಂದು ಮಹತ್ವದ ಪ್ರಶ್ನೆ. ಅದು ಯಾವ ಕಾಯಿಲೆ ಆಗಿದೆ ಅನ್ನೋ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಮ್ಮೆ ಖಿನ್ನತೆ ಏನಾಗ್ತದೆ, ಕಂಪ್ಲೀಟ್ ಆಗಿ ಗುಣ ಆಗ್ಬಿಡುತ್ತೆ, ಮತ್ತೆ ಬರುವುದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಬೈಪೋಲರ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದು ಪದೇ ಪದೇ ಬರೋ ಅದರ ಲಕ್ಷಣವೇ ಆಗಿರುತ್ತೆ, ಪದೇ ಪದೇ ಬರೋ ಲಕ್ಷಣ ಇರುತ್ತೆ. ಮೇಡಮ್, ನಾವು ಸ್ಕ್ಯಾನಿಂಗ್ ಅದು ಮಾಡಿದ ಮೇಲೆ ಅದರ ರಿಪೋರ್ಟ್ ನಲ್ಲಿ ಏನು ಕಾಣಂಗಿಲ್ಲ ಮೇಡಮ್, ಅದ್ರ ಒನ್ಲಿ ನೋವು ಮಾನಸಿಕ ಅಷ್ಟೇ ಇರ್ತಿತ್ತು, ಅದ್ರ ರಿಪೋರ್ಟ್ ನಲ್ಲಿ ಎಲ್ಲ ನಾರ್ಮಲ್ ಇರ್ತೈತ್ರಿ, ಅದೇನ್ರಿ ಮೇಡಮ್ ಅಂತ? ಹೌದು, ಯಾಕಂದ್ರೆ ನಮ್ಮ ಮಾನಸಿಕ ಕಾಯಿಲೆಗಳನ್ನು ನಾವು ಯಾವುದೇ ರೀತಿಯ ಸ್ಕ್ಯಾನ್ ಅಥವಾ ಬ್ಲಡ್ ಪರೀಕ್ಷೆಯಿಂದ ಕಂಡು ಬರ್ಲಿಕ್ಕೆ ಆಗುದಿಲ್ಲ, ಅದು ಒಂದು ಮನೋವೈದ್ಯ ಮಾತ್ರ ನಿಮ್ಗೆ ಸೂಚಪಡಿಸಬಹುದು. ಓಕೆ, ಥ್ಯಾಂಕ್ ಯು. ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಕೇಳಿ, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್. ಇಲ್ಲಿ ನಮ್ಮ ಮಾವರ ಆಗ್ಬೇಕು ಮೇಡಮ್ ಅವರು. ಹೇಳ್ರಿ. ಅವರು ಓಲಾ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕಿದ್ದಂಗೆ ಒಂಥರ ಸುತ್ತಿರ್ತಾರ ಮಾಡೋದು, ಮುಕ್ಕೊಂದ್ರ ಮ್ಯಾಗ ನೀರ್ ಹಾಕೋದು, ಏನಾರ ಮುಟ್ಟೋದು, ದೇವ್ರಿಗೆ ಕರ್ಕೊಂಡ್ ಹೋಗೋದು ಆತರ ಈ ತರ ಮಾಡಕತ್ರ ಮೇಡಮ್. ಆಮೇಲೆ ಅದು ಏನಾಯ್ತು ಸರಿ, ಮತ್ತೆ ಒಂದು 8 ದಿನ ಆದ್ಮೇಲೆ ಮತ್ತೆ ತಾನೇ ಸರಿ ಆದ್ ಮೇಡಮ್, ಈಗ ಮತ್ತೆ ನಾರ್ಮಲ್ ಆಗಿದ್ದಾನೆ ಮೇಡಮ್. ಸರ್ ಆಗ್ಬೇಕಾದ್ರೆ ಕೆಲವೊಮ್ಮೆ ಸ್ವಲ್ಪ ಸಮಯಕ್ಕೆ ಬಂದು ಹೋಗುವಂಥ ಕಾಯಿಲೆಗಳು ಬರುತ್ತೆ. ಅಕಸ್ಮಾತ್ ಆಗಿ ಮದ್ಯವ್ಯಸನ ಮಾಡುವಂಥ ಚಟ ಇದ್ದಂತಂದರೆ ಅದೊಂದು ಕಾರಣ ಆಗಿರ್ಬೋದು. ಇಲ್ಲಾಂತಂದರೆ ಕೆಲವೊಮ್ಮೆ ಮಾನಸಿಕ ಕಾಯಿಲೆಗಳು ಇದೇ ರೀತಿ ಬರ್ಬೋದು ಖಿನ್ನತೆಯಾಗಿ. ಕೆಲವೊಮ್ಮೆ ಅದು ತಂತಾನೇ ಗುಣ ಆಗ್ಬೋದು. ಆದರೆ ಯಾವಾಗಲೂ ಒಂದು ಸರ್ತಿ ಒಮ್ಮೆ ಬಂದು ಮನೋವೈದ್ಯರ ಹತ್ರ ಒಂದು ಸಲಹೆ ಪಡೆಯೋದು ನಿಮಗೆ ಸಹಾಯ ಆಗ್ಬೋದು ಅಂತ ಹೇಳ್ಬೋದು ನಾನು ನಿಮಗೆ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ, ನಾವು ಬೆಳಗಾವಿಯಿಂದ ಕಟ್ಕೋಯಿಂದ ಮಾತಾಡ್ತಾರೆ. ತಮ್ಮ ಹೆಸರು? ಒತ್ತಡದಲ್ಲಿ ಭಯಂಕರ ಕೆಲವೊಂದು ಖಿನ್ನತೆಗಳಾಗ್ತಾ ಇರೋ ವ್ಯಕ್ತಿಗಳು, ಅದು ಮತ್ತೆ ಹಾಸ್ಪಿಟಲ್ಗೆ ಬಂದ್ಗಳಿಕೆ ಔಷಧ ಕೊಡೋದಕ್ಕೆ ಆರಾಮಾಗ್ತದೆ ಅಂತಾರೆ. ಮತ್ತು ಮಳೆ ಒಂದು 2-3 ದಿವಸ ಬಿಟ್ಕೊಳಕ್ಕೆ ಮತ್ತೆ ಅದನ್ನೇ ಒಂಥರ ಒತ್ತಡದಿಂದ ಮಾತಾಡಿದೆ, ಇದು ಏನು ಕಾರಣ ಅಂತಂತಾರೆ ಅವರು. ಈಗ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಖಿನ್ನತೆ ಒಳಗಾಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ನಮ್ಮ ಮೆದುಳಿನ ಅಂದರೆ ಬಯೋಸೈಕೋಸೋಷಿಯಲ್ ಅಂತ ಹೇಳ್ತೀವಿ ನಾವು, ನಮ್ಮ ಮೆದುಳದ ಸ್ಟೇಟಸ್ ಹೇಗಿದೆ, ಮತ್ತು ಒತ್ತಡಗಳೇನಾದರೂ ಇದೆಯಾ, ಅವರ ಸಂಬಂಧಗಳು ಹೇಗಿದೆ. ಸೊ ಇದನ್ನೆಲ್ಲ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಬರೀ ಮಾತ್ರೆ ಕೊಡೋದ್ರಿಂದ ಖಿನ್ನತೆ ಗುಣ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಖಿನ್ನತೆ ಬರಲಿಕ್ಕೆ, ಈಗ ನಮ್ಮ ಬಿ ಪಿ ಶುಗರ್ ಬರಲಿಕ್ಕೆ ಹೇಗೆ ಹಲವಾರು ಕಾರಣಗಳಿರುತ್ತೋ ಅದೇ ರೀತಿ ಖಿನ್ನತೆ ಬರಲಿಕ್ಕೆ ಬಂದಿದ್ರೆ ತುಂಬ ಕಾರಣಗಳಿರುತ್ತೆ. ಆ ಎಲ್ಲ ಕಾರಣಗಳನ್ನು ನಾವು ಪರೀಕ್ಷೆ ಮಾಡಿ ಚಿಕಿತ್ಸೆ ಮಾಡಿದರೆ ಮಾತ್ರ ಅದು ಗುಣ ಆಗ್ತದೆ. ಟ್ಯಾಬ್ಲೆಟ್ ಇಂಪಾರ್ಟೆಂಟ್, ಆದರೆ ಟ್ಯಾಬ್ಲೆಟ್ ಒಟ್ಟಿಗೆ ಬೇರೆ ಕಾರಣ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯೋ ಖಿನ್ನತೆಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ ಅದು ಸರಿಯಾಗಿ ಗುಣ ಆಗ್ತದೆ. ಟ್ಯಾಬ್ಲೆಟ್ ತೊಗೊಂಡಾಗ ಆರಾಮ ಇರ್ತಾನೆ ಮೇಡಮ್. ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಮತ್ತೆ ಒಂಥರ 3-4 ದಿವಸ ಆಗಕ್ಕೆ ಅದ್ರ ಶಕ್ತಿ ಮುಟ್ಟಿ 7 ಕೈ ಬೆಲ್ಲ ಕೊಟ್ಟಂಗೆ ಆಗುತ್ತೆ. ಮತ್ತೆ ಅದು ಆರಾಮಾಗೋಕ್ಕೆ ಆರಾಮ ಇರ್ತಾನೆ. ಮತ್ತೆ ಮಕ್ಳು ಹೆಂಗೆ ಆಗುತ್ತೋ ಹಂಗೆ ಬೆಲ್ಲ ಆಗಬೇಕಾಗ್ತಾನೆ. ಅದು ಇಷ್ಟು ಸಮಯಕ್ಕೆ ಮಾತ್ರೆ ತಗೊಳ್ಬೇಕು ಅಂತ ಒಂದು ಪ್ರೋಟೋಕಾಲ್ ಇರ್ತದೆ. ಅಷ್ಟು ಸಮಯಕ್ಕೆ ನೀವು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಮತ್ತೆ ಮಧ್ಯ ಟ್ರೀಟ್ಮೆಂಟ್ ಬಿಟ್ಟರೆ ಅದು ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಇಷ್ಟು ಸಮಯಕ್ಕೆ ಅಂತ ಟ್ರೀಟ್ಮೆಂಟ್ ಇರ್ತದೆ ನಿಮ್ಮ ಡಾಕ್ಟರ್ ಅದೇ ಹೇಳಿದ ಪ್ರಕಾರ 1 ವರ್ಷ 2 ವರ್ಷ 3 ವರ್ಷ ಈ ಥರ ಇರ್ತದೆ. ಸೊ ಅದನ್ನು ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಅದು ಪೂರ್ಣ ಗುಣ ಆಗ್ತದೆ. ಸರಿ ಸರಿ. ಓಕೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ರಾಯಗಾವ್ ತಾಲೂಕು ಮೂಲಕೋಡದಿಂದ ಶಿವಲಿಂಗ ಹಿರಿಮಠ ಮಾತಾಡ್ತಾರೆ. ಕೇಳ್ರಿ ಸ್ವಾಮಿಗಳ, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್ ರೀ. ನಮಸ್ತೆ. ನಂದು ಪ್ರಶ್ನೆ ಏನಂದ್ರೆ, ಒತ್ತಡವನ್ನ ಸಂಗೀತವನ್ನು ಕೇಳೋದ್ರಿಂದ ಸ್ವಲ್ಪ ಕಡಿಮೆ ಮಾಡಬಹುದು ಅಂತಾರೆ, ನಿಮ್ಮ ಅಭಿಪ್ರಾಯ ಏನ್ರಿ ಮೇಡಮ್ ರೀ? ಡೆಫಿನೆಟ್ಲಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೆ. ನೀವು ಹೇಳಿದ್ದು ಯಾವ ಕೆಲವೊಬ್ರ ರೀತಿ ಕೆಲವೊಂದು ರೀತಿಯಿಂದ ಒತ್ತಡವನ್ನು ಎದುರಿಸ್ತಾರೆ, ಮ್ಯೂಸಿಕ್ ಥೆರಪಿ ಅಂತ ನಾವೇನು ಹೇಳ್ತೇವೋ, ಡೆಫಿನೆಟ್ಲಿ ಅದರಿಂದ ಒತ್ತಡ ಕಡಿಮೆ ಆಗೋ ಕಡಿಮೆ ಡೆಫಿನೆಟ್ಲಿ ಆಗ್ತದೆ. ಅದು ಎಲ್ಲರಿಗೂ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಆದರೆ ಯಾರು ಅದನ್ನು ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಯಾರು ಅದನ್ನು ಎಂಜಾಯ್ ಮಾಡ್ತಾರೋ, ಯಾರು ಅದನ್ನು ಯಾರಿಗೆ ಅದು ಸೇರುತ್ತೋ, ಅದು ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತದೆ. ಅದು ಒಂದು ಕೋಪಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಅದು ಅಂದರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಅಂತಂತಂದರೆ, ನಿಮಗೆ ಅದು ನಿಮ್ಮ ಮನ ಪರಿಸ್ಥಿತಿ ಮೇಲೆ ಹೇಳ್ಬೋದು, ನಿಮಗೆ ಗೊತ್ತಾಗ್ತದದು. ಈಗ ನೀವು ಅದನ್ನು ಕೇಳಿದ ನಂತರ ನಿಮಗೆ ವಾಪಸ್ ನೀವು ನಿಮ್ಮ ನಾರ್ಮಲ್ ಸ್ಥಿತಿಗೆ ಬಂದಿದ್ದೀರಾ, ನೀವು ನಿಮ್ಮ ಬೇರೆ ಕೆಲಸಕ್ಕೆ ನೀವು ಗಮನ ಕೊಡ್ಲಿಕ್ಕೆ ಆಗ್ತಾ ಇದೆಯಾ, ಅದರಿಂದ ಹೊರಗಡೆ ಬಂದುಬಿಟ್ಟಿದ್ದೀರಾ ನೀವು ಪೂರ್ತಿ ಅಂತ ಯೋಚನೆ ಮಾಡಿದರೆ ನಿಮಗೆ ಅದರದ್ದು ಉತ್ತರ ಸಿಗ್ತದೆ. ನೀವು ಅದರಿಂದ ಪೂರ್ಣ ರೀತಿಯಿಂದ ಹೊರಗಡೆ ಬರಲಿಕ್ಕೆ ಆಗಿದೆಯಾ ಅಂತ. ಡಾಕ್ಟರ್, ಸಾಕಷ್ಟು ಕರೆಗಳು ಬರ್ತಾ ಇವೆ, ಆದರೆ ಸಮಯ ಮಾತ್ರ ನಿಲ್ಲೋದಿಲ್ಲ. ಸಮಯ ಮುಗಿತಾ ಬಂದಿದೆ. ಕೆಲವರೆ, ಒತ್ತಡ ಸಂಬಂಧಿತ ಮಾನಸಿಕ ಅಸ್ವಸ್ಥತೆಗಳು ಈ ವಿಷಯದ ಬಗ್ಗೆ ಇದುವರೆಗೆ ನಿಮ್ಮ ಜೊತೆ ಚರ್ಚೆ ಮಾಡಿದರು ಡಾಕ್ಟರ್ ವಿನುತಾ ಚಿಕ್ಕಮಠ ಅವರು. ಇವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ತಮ್ಮ ಸೇವೆಗೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರ ವಿಭಾಗದ ದೂರವಾಣಿ ಸಂಖ್ಯೆ 0836-247-890. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-247-777. ಇನ್ನು ಈ ವಾರದ ಪ್ರಶ್ನೆ, ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳಿಗೆ ಯಾವಾಗ ನೀವು ವೈದ್ಯರನ್ನು ಸಂಪರ್ಕಿಸಬೇಕು? ಪ್ರಶ್ನೆಯನ್ನು ಇನ್ನೊಂದು ಸಾರಿ ಕೇಳಿ. ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳಿಗೆ ಯಾವಾಗ ನೀವು ವೈದ್ಯರನ್ನು ಸಂಪರ್ಕಿಸಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ಮಾರ್ಚ್ 3ರಂದು ಕೇಳಿದ ಪ್ರಶ್ನೆ, ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲು ಯಾವ ಪರೀಕ್ಷೆಯನ್ನು ಮಾಡಿಸಬೇಕು? ಇದಕ್ಕೆ ಸರಿಯಾದ ಉತ್ತರ, ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಪ್ಯಾಪ್ ಸ್ಮಿಯರ್ ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಶ್ರೀಮತಿ ರುದ್ರಭ ಗೌಡರ್, ಗೌಡರು ಓಣಿ, ಪೋಸ್ಟ್ ಮುಮ್ಮಿಗಟ್ಟಿ. ಶ್ರೀಮತಿ ರುದ್ರಭ ಇವರಿಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಮುಂದಿನ ವಾರದ ವಿಷಯ, ಉಬ್ಬಸ ಕಾಯಿಲೆ. ನಿಮ್ಮ ಜೊತೆ ಇರಲಿದ್ದಾರೆ ಡಾಕ್ಟರ್ ಕವಿತಾ ಎಂ. ಇನ್ನು